ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ದೇಶಭಕ್ತಿ ಗೀತೆಗಳ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़। कृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ, ಕುಕನೂರು ತಾಲೂಕು, ಶಿರೂರು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು, ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 or 1 ಕರ್ನಾಟಕ ಸರ್ಕಾರ. ಸಮಸ್ತ ವೀರಶೈವ ಲಿಂಗ ಇದೇ ತಿಂಗಳ 12ರಂದು ದೀಪಾಯನ ಶಾಲೆ ಮುಂಭಾಗದ ಸಹಕಾರಿ ಕ್ರೀಡಾಂಗಣದಲ್ಲಿ ಏರ್ಪಾಡಾಗಿದೆ. ಬೆಳಿಗ್ಗೆ ವಿಜಯನಗರ ಜಿಲ್ಲಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಕೋರಿದೆ. ರೈತ ಬಾಂಧವರೇ, ಇಂದಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಶೇಖರ್ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತೆಗೆದರೆ ಅವರು ತಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಶೇಖರ್ ರೆಡ್ಡಿ ಅವರೇ. ನಮಸ್ಕಾರ ಸರ್. ಶೇಖರ್ ರೆಡ್ಡಿ ಅವರೇ, ನಿಮ್ಮ ಪರಿಚಯ ಮಾಡಿಕೊಡಿ ಸ್ವಲ್ಪ. ಸರ್, ನನ್ನ ಹೆಸರು ಶೇಖರ್ ರೆಡ್ಡಿ. ಹ್ಞೂ, ನಮ್ಮ ಅಡ್ಡೆ ಸರ್. ಅಲ್ಲಿಂದ ಬಂದಿರೋರು ಹೇಗೆ? ಹ್ಞೂ ಸರ್, ಅಲ್ಲಿಂದನ ಈಗ 3 ತಲೆಮಾರಿ ನಮ್ಮ ಅಜ್ಜಾರು ಬಂದಿದ್ದಾನೆ ಸರ್. 3ನೇ ತಲೆಮಾರು ನೋಡಿ ಸರ್, ಇಲ್ಲಿ ಬಂದಿರೋ. ಸಿರೂರಲ್ಲಿ ತಾವು ಕೃಷಿಕರು? ನಾವು ಕೃಷಿಕರು ಸರ್. ಮೂಲತಃ ಕೃಷಿಕರು ಸರ್. ನಮ್ಮ ತಂದೆಯವ್ರ ಕಾಲಘಟ್ಟದ ಕೃಷಿ ನೋಡಿದ್ರೆ ಭಾಳ ಖರ್ಚು ಕಡಿಮೆ ಇತ್ತು. ನಮ್ದೆಲ್ಲ ಮೂಲ ನಾವು ಸಗಣಿ ಗೊಬ್ಬರ ಬೀಜ, ವೆರೈಟಿ ಬೀಜ ಎಲ್ಲದ ದುಡ್ಡ ನಾವು ಬೆಳಿತೀವಿ ಅನ್ನೋದು ಅಷ್ಟೇ ಆಡಂಬರ ಕಾಣ್ತೈತಿ. ಇದು ಏನು ನಮ್ಗೆ ಇದ್ರ ಲಾಭದಾಯಕ ಏನೈತಲ್ಲ, ರಾಸಾಯನಿಕ ಇದು ಏನೈತಲ್ಲ ಲಾಭದಾಯಕ ಇಲ್ಲ ಸರ್. ಈಗ ಅದು ಮೊದ್ಲು ನಾವು ಅಲ್ಲೇ ಬೆಳೆ ಹೊತ್ತಿನ ಖರ್ಚು ಎಲ್ಲ ಕಡಿಮೆ ಇತ್ತು. ಈಗ ನಿಮ್ಮ ಒಟ್ಟು ಭೂಮಿ ಎಷ್ಟಿದೆ? ನನ್ನ ಪಾಲಿಗಿರೋದು 10 ಎಕರೆ ಸರ್. ನಾವು 4 ಮಂದಿ ಅಂತಂಬುದು ಬೇರೆ. ಮೆಕ್ಕೆಜೋಳ ಹೆಚ್ಚಾಗಿ 75% ಬರೀ ಮೆಕ್ಕೆಜೋಳ ಆಗಿಬಿಡುತ್ತೆ. ಮೆಕ್ಕೆಜೋಳ, ಹತ್ತಿ, ನೀರಾವರಿ ಸರ್. ಪರವಾಗಿಲ್ಲ, ನಾವು ಅದು ಏನಾಯ್ತಂದ್ರೆ ಮೆಕ್ಕೆಜೋಳ ಭೂಮಿಗೆ ರೀ ಸರ್. ಅದು ಮಳೆ ಹೆಚ್ಚಾದ್ರೆ ಸ್ವಲ್ಪ ಒಂದು ಇದಕ್ಕೆ ಮಾಡಿದ್ರೆ ಅದು ನಮ್ಗೆ ಅದೇ ಇಟ್ಟು ಇಳುವರಿಗೆ ಹೆಚ್ಚು ಗುಣ ಕಾಣ್ತೈತಿ. ಒಕ್ಕಲಿ ಮಾಡಕ್ಕೆ ಎಲ್ಲದಕ್ಕೂ ನಮ್ಗೆ ಮೆಕ್ಕೆಜೋಳನ ಎಲ್ಲರಿಗೂ ಬೇಯಿಸಿ ಕಾಣಕತ್ತೈತಿ. ಅದ್ರ ಸಲುವಾಗಿ ಎಲ್ಲರೂ ಮೆಕ್ಕೆಜೋಳನ ಬೆಳೆಕತ್ತರಿ. ಅಂದರೆ ಇಲ್ಲಿ ಮಾರ್ಕೆಟಿಂಗ್ ಹತ್ತಿರ ಇದೆಯಾ? ಕೊಪ್ಪಳಿದ್ದನ ರವಾನೆ ಮಾಡ್ತಾರೆ ಮಾಲ್. ನಮ್ಗೆ ಒಳ್ಳೆ ಮಾರ್ಕೆಟ್ ಅದು ಅಡ್ಡಿ ಇಲ್ಲರಿ. ಅದು ಆ ಸಲುವಾಗಿ ಮೆಕ್ಕೆಜೋಳನ ಬೆಳಿತೀವಿ. ಆರಂಭದ ಕೃಷಿ ಜೀವನ ಶುರು ಆಗಿತ್ತಲ್ವಾ ನೀವು ಕೃಷಿಯಲ್ಲಿ ತೊಡ್ಕೊಂಡಾಗೆ, ಆಗ ಕೃಷಿ ಹೇಗಿತ್ತು ನಿಮ್ಮ ಶಿರೂರು ಗ್ರಾಮದಲ್ಲಿ? ಆಗ ಕೃಷಿ ಸರ್, ಅವಾಗೆಲ್ಲ ಈಗ ಏನಾಗಿತ್ತು ಅಂದ್ರೆ ಅವಾಗ ನಮ್ಮ ಅಂದ್ರೆ ಅವಾಗ ಏನೇನು ಬೆಳೆಗಳು ಮುಖ್ಯವಾಗಿ ಬೆಳಿತೀವಿ? ಮುಖ್ಯವಾಗಿ ನಮ್ಮದು ಅವಾಗ ನಾನು ಕೃಷಿ ತೋಟಕಂಡ್ರೆ ಹಬ್ಬಶೇಂಗಾ ಮೇಲೆ, ಯಾಕಂದ್ರೆ ಮಸಾರಿ ಜಮೀನು ನಮ್ದು ಇರೋದ್ರಿಂದ ಹಬ್ಬಶೇಂಗಾ ನಮ್ದು ಮೇನ್ ಕ್ರಾಪ್, ಅದು ಹಬ್ಬಶೇಂಗಾದ ಮೂಲ ಬೆಳೆ ನಮ್ದು. ಅದು ಒಳ್ಳೆ ಚೆನ್ನಾಗಿ ಇಳುವರಿ ಬರ್ತದೆ ಸರ್, ಎಕರೆಕ 20 ಚಿಲ್ ಮಟ್ಟ ಹೊರವಲನ ಹಬ್ಬಶೇಂಗಾ ಬರೋದ್ರಿ. ಅವಾಗ ಈಗ ಬರ್ತಾ ಬರ್ತಾ ಏನಂತ ಅದು ಒಂದು 7-8 ವರ್ಷ ಅದು ಚೆನ್ನಾಗಿ ಬಂತು. ಈಗೀಗ ಅಂಕಾರ ಈಗ ಒಂದು ಸುಮಾರಿಗೆ ಒಂದು 5-6 ವರ್ಷ ಆತ್ರಿ ಆ ಬೆಳೆನ ಬಿಟ್ಬಿಟ್ರೆ ಶೇಂಗಾ. ಏನೋ ಎಲ್ಲೇ ಒಬ್ಬಿಬ್ಬರು ರೈತರು ಇದೇ ಹೇಳ್ಬಿಟ್ರೆ ಈ ವರ್ಷ ಅಂಕಾರ ಯಾರು ಬಿಟ್ಟಿಲ್ಲ ಶೇಂಗಾನ, ಯಾರು ಬಿಟ್ಟಿಲ್ಲ. ನಿಮಗೆ ಕಾರಣ ಏನಿರ್ಬೋದು ಇಳುವರಿ ಕಡಿಮೆ ಆಗೋದಕ್ಕೆ? ಸರ್ ಅದೇನು ಕಾರಣ ನಮ್ಗೆ ಅದ್ರದ್ದು ಇದನ್ನಾಗಲ್ಲ ಸರ್, ಅದು ಅಟ್ಟಿಗತ್ತೆ ಅದು ಹೊಟ್ಟಿತ್ತು. ಅದು ಯಾವಾಗ ನಾವು ಹಬ್ಬಶೇಂಗ ಬಿಟ್ಬಿಟ್ಟು ದನಗಳ ಸಂಖ್ಯೆ ನಮ್ಗೆ ಕಡಿಮೆ ಆಗಿಬಿಡ್ತೀವಿ. ಈಗ ನಿಮ್ಮಲ್ಲಿ ದನಕರುಗಳಿದ್ದಾವೆ? ನಮ್ಮಲ್ಲಿ ದನಕರುಗಳು ಕಡಿಮೆ ಆಗಿಬಿಟ್ಟಾವೆ ಸರ್ ನಮ್ಮ ಈಗ. ನಿಮ್ಮ ಈಗ ಒಟ್ಟು ದನಕರುಗಳಿಲ್ಲ? ಅದಾವ್ರಿ ಸರ್, ಎಲ್ಲರೂ ಅದಾವ, ಹಿರಿಯರು ಅದಾವ್ರಿ ಸರ್. ನಾನು ಇಲ್ಲ, ನಾನು ಆಗ ಜರ್ಸಿ ಹಾಕ್ ಮಾಡಿದೆ ಎಲ್ಲ ಮಾಡಿದೆ. ಈಗ ಸದ್ಯಕ್ಕೆ ಹೆಚ್ಚು ನಮ್ಗೆ ಅಲ್ಲಿ ಪ್ರಚಲಿತಾರೆ. ಹೌದಾ? ಉಂಟು ಸರ್. ಅದು ಒಂದು ಇದು ಮಾಡಿ ಈ ವರ್ಷ ಚಲೋ ಇಳುವರಿ ಬಂದತ್ರಿ, ಕಂಟಲ್ ಬರ್ತತ್ರಿ. ಈ ವರ್ಷ ಸ್ವಲ್ಪ ಯಾಕೆ ಅದು ಇಳುವರಿ ಕಡಿಮೆ ಆಗಿದೆ ಸರ್ ಈ ವರ್ಷ? ಈಗ ಮೆಕ್ಕೆಜೋಳ ಬೇಕಂತೇನೆ ಹಾಕಿರ್ತೀರಿ, ಶೇಂಗಾನ ಸ್ವಲ್ಪ ನೀರಾವರಿಗೆ ಹಾಕಿರ್ತೀರಿ, ಅವ್ರು ಸ್ವಲ್ಪ ಶೇಂಗಾನ ಹಾಕಿರ್ತಾರೆ. ನಿಮ್ಮ ಮನೆಗೆ ಬೇಕಾಗುವಂಥ ನಾವು ಏನು ಈಗ ಈ ಜೋಳ ತಿಂತವರಿ, ಜೋಳ ಇದು ಮಾಡಾಗಲ್ರಿ, ಈಗ ಹಾಕದ ಬಿಟ್ಬಿಟ್ಟಿವ್ರಿ. ಅವಾಗ ಹೈಬ್ರಿಡನ್ನು ಬೆಳೆದ್ರಿ, ಅವಾಗ ನೀರಾವರಿ ಪ್ರಥಮ ನೀರಾವರಿ ಚಲೋದ ಹೈಬ್ರಿಡ್ ಜೋಳ ಅಂದ್ರೆ ಮಾತು ಬೆಳೆದ್ರಿ. ಅದು ಸೇಸ್ಪಾಯ ಅಂತಂದು ಒಳ್ಳೆ, ಅದು ಊಟಕ್ಕನ ಇದು ಇಳುವರಿನ ಒಳ್ಳೆ ತಳಿ ಬಂದಿರ್ತದೆ. ಈಗ ಏನಕತ್ತೆ ಅಂದ್ರೆ ಅದು ಮಳೆಗಾಲದಿಂದ ಬರ್ತೈತೆ ಅಲ್ರಿ, ಜೋಳ ಮಳೆ ಆಗಿ ಕಪ್ಪು ಆಗ್ಯದ. ನಿಮಗೆ ಮನೆಗೆ ಬೇಕಾಗುವಂಥ ಎಲ್ಲ ಆಹಾರ ಧಾನ್ಯಗಳು ಖರೀದಿ ಮಾಡಿ ಮಾಡ್ಕೊಂಡು ಲೆಕ್ಕ ಆಗ್ಯದ್ರಿ ಈಗ ಮತ್ತೆ ಏನಿಲ್ಲ ಅಂತ. ರೈತರು ಆಹಾರದಲ್ಲಿ ಸ್ವಾವಲಂಬಿಗಳು ಅಂತ ಇದ್ದಾರೆ, ಆದರೆ ಈಗಿನ ಕಾಲದಲ್ಲಿ ಇಲ್ಲ ಅನ್ಸುತ್ತೆ. ಮತ್ತು ಸ್ವಾವಲಂಬಿಗಳ ಏನೈತೆ ಅಂದ್ರೆ ಬೆಳವಣಿಗೆ ಹೆಚ್ಚಾಗಿದೆ ಸರ್. ಸ್ವಾವಲಂಬಿ ಇಲ್ಲ, ಮತ್ತು ನಾವು ಈಗ ಎಲ್ಲ ನೀರಾವರಿ ಬಂದು ಹಿಂಗೆ ಆಗ್ಬಿಡತ್ತೆ ನೋಡಿ ಸರ್. ನೀರಾವರಿಗಳಿಗೆ ಬಂದರೆ ಈಗ ಸತ್ವಗಳನ್ನು ಭೂಮಿ ಕೊಡ್ತೀರಿ ಏನಿಗೆ? ಮೊದಲು ಎಲ್ಲ ರೆಂಟ್ ಹೊಡೆದು ಎಲ್ಲ ಒಳ್ಳೆ ಭೂಮಿ ಮಣ್ಣು ಮಾಡಿ ಸರ್, ಹರಿಗೆದ್ದು ಗೊಬ್ಬರ DAP ಗೊಬ್ಬರ ಪ್ಲಸ್ ಪೊಟ್ಯಾಶ್ ಇದನ್ನ ಹಾಕಿ ಆಮೇಲೆ ಮೊದಲು ಬೋದಿನಗರಿ ಅದ್ರಾಗ ಹಾಕಿ ಆಮೇಲೆ ಬೀಜನ ಊರಿಸ್ತಾರೆ ಸರ್. ಬೀಜ ಊರಿಸಿ ನೀರು ಕಟ್ಟೋದು, ನೀರು ಕಟ್ಟಿ ಬೆಳೆಸೋದು ಸರ್. ಈಗೀಗ ಏನು ಮಾಡೈತೆ ಅಂದ್ರೆ ಅದು ಇದು ಮಾಡಿದ್ರೆ ಈ ವರ್ಷ ಏನು ಮಾಡ್ಯಾರ ಅಂದ್ರೆ ಕಸ ಬರೋಕೆ ಒಂದು ಸ್ವಲ್ಪ ಕಸದ ಎಣ್ಣೆನ ಹೊಡೆಯಕತ್ತಾರೆ. ಮೊದಲು ಇದ್ದಿರೋದು ಈ ವರ್ಷ ಸ್ವಲ್ಪ ಭಾಳ ಕಳೆನಾಶಕ ಈ ವರ್ಷ ಸ್ಪ್ರೇ ಮಾಡ್ಯಾರ, ಅದು ಫಲಿತಾಂಶನ ಕೊಟ್ಟದ ಸರ್ ಕಸನ. ಈಗ ಆದರೆ ಕೂಲಿ ಅಲ್ಲ, ನಿಮ್ಮಲ್ಲಿ ಕೂಲಿಕಾರ ಸಿಗಲ್ಲ, ಭಾಳ ಸಮಸ್ಯೆ ಐತಿ. ಮೊನ್ನೆ 400 ರೂಪಾಯಿ ನೋಡ್ರಿ ಕೂಲಿ, ಆ ಲೆಕ್ಕ ಕೊಟ್ಟರೆ ಅಂದ್ರೆ ನಮ್ಗೆ ಕೃಷಿ ಲಾಭದಾಯಕ ಆಗೋದಿಲ್ಲ. ಅದು 400 ರೂಪಾಯಿ ಕೂಲಿ ಕೊಟ್ಟು ಅನಿವಾರ್ಯ ಬಂದ 400 ರೂಪಾಯಿ ಕೂಲಿ ಕೊಟ್ಟು ಕೆಲಸ ಮಾಡ್ಸೋರಿ ಕೂಲಿಕಾರ ಕಳೆ ತೆಗಿಯೋರಿಗೆ. ಹಾಂ, ಕಳೆ ತೆಗಿಯೋರಿಗೆ. ಹಂಗಾಗಿ ಈಗ ಅದಕ್ಕೆ ಕಳೆನಾಶಕ ಒಳ್ಳೆ ಇದನ್ನ ಕೊಟ್ಟತ್ರಿ, ಒಳ್ಳೆ ಫಲಿತಾಂಶ ಕೊಡಕತ್ತೈತಿ. ಇನ್ನು ಕಳೆನಾಶಕ ಈ ವರ್ಷ ಇದ್ದಾರೆ, ಅದನ್ನ ಕಳೆನಾಶಕ ಬಳಸಕತ್ತೆ. ಅದು ಕಳೆನಾಶಕದಿಂದ ಮುಖ್ಯ ಬೆಳಗ್ಗೆ ಅಂತ ಸರಿ, ನಮ್ಮ ಕಳೆನಾಶಕ ಇಲ್ಲ, ನಮ್ಮಲ್ಲಿ ಎಲ್ಲ ರೈತರು ಸ್ಪ್ರೇ ಮಾಡೋದು. ಮತ್ತು ಮುಂದೆ ಇದ್ದ ಅದೇ ಇದಾಕತ್ತೆ. ಅದೇನು ಕೆಲವೊಬ್ರು ಹೇಳ್ತಾರೆ, ಖಂಡಿಲ್ಲ ಸರ್, ನಾ ಇನ್ನು ಇದ ಈ ವರ್ಷ ಮುಗಿದ ಮೇಲೆ ನಮ್ಗೆ ಗೊತ್ತಾಗತ್ತೆ ಮುಂದಿನ ಫಸಲ್ಗೆ ಏನಾರ ತೊಂದರೆ ಕೊಟ್ಟಂದ್ರೆ ಕಳೆನಾಶಕ ಇದ್ದ ನಮ್ಗೆ ಹಾನಿಯಾಗೈತೆ ಅನ್ನೋದು ಆಮೇಲೆ ಕಂಡು ಬರ್ತದೆ. ನಿಮ್ಮ ಭಾಗದೊಳಗಡೆಗೆ ಸಿರಿಧಾನ್ಯಗಳ ಬೆಳೆಯೋದು ಇದೆಯಾ ಸರ? ಮೊದ್ಲು ಸಿರಿಧಾನ್ಯನ ನಾವೇ ಸರ್ ಅದು ತಿನ್ನಿ ತಮ್ಮ ಕಾಲಿಲ್ಲೇ ತಿಕ್ಕಿ ಇಲ್ಲೇ ಇದು ಮಾಡ್ಕೊಂಡು ಒಬ್ರಿಗೊಬ್ಬರು ರೈತರು 8-10 ಮಂದಿ ಕೊಡೋದು. ಅವ್ರು ಒಂದು ದಿವಸ ನಾವು ತಿಕ್ಕೋದು, ನಮ್ಮ ಒಂದು ದಿವಸ ಅವ್ರು ತಿಕ್ಕೋದು, ಇವ್ರ ಕತ್ತಿ ಮಾಡ್ಕೊಂಡು ನಾವ ಇಲ್ಲಿ ಮನೆಯಾಗ ಕೃಷಿ ಹಾಕತ್ತದು ತಿನ್ನಿ ಹಾಕೊಂಬಂದ ಒಕ್ಕಲಕ್ಕದು ಸರ್. ಉತ್ಸಾಹಗಳನ್ನು ಮತ್ತು ಅಗತ್ಯವಾಗಿರ್ತಕ್ಕಂಥ ಪ್ರೋತ್ಸಾಹನ ಕೊಡ್ತಾ ಇದೆ. ಅದನ್ನ ಬಳಕೆ ಮಾಡ್ಕೊಳ್ತಿದ್ದೀರಾ? ಸರಿನಾ, ಈಗ ಯಾರು ಅದ್ರ ಬಗ್ಗೆ ಬಳಕೆ ನಾವು ಮಾಡ್ಕೊಂಡಿಲ್ಲ, ಪ್ರೋತ್ಸಾಹ ತಗೊಂಡಿಲ್ಲ ಅದನ್ನ. ಹೋದ್ಸಲ ತೊಗರಿದ ಒಂದು ನಿಮ್ಮ ಭಾಗದಲ್ಲಿ ಅಗಸೆ ಈ ಥರದ್ದೆಲ್ಲ ಬೆಳೀತಿದ್ರೆ ಸರ್? ಅಗಸೆ ಈಗ ಸ್ವಲ್ಪ ಪ್ರಮಾಣದಾಗ ಬೋದಿನಾಗ ಕಡ್ಲಿ ಬಿತ್ತ ಹೊತ್ತಿನಾಗ ಬೋದಿನಾಗ ಸ್ವಲ್ಪ ಸ್ವಲ್ಪ ಒಂದು ತಿರುವು 8 ತಿರುವು ಇಷ್ಟು ಅಂಕರ ಹಾಕಿರ್ತಾರೆ ಅದನ್ನ. ಅಗಸೆನ ಅತಿ ಪ್ರಮುಖ ಬೆಳೆ. ಹತ್ತಿಗೆ ಮಾರುಕಟ್ಟೆಯಲ್ಲಿದೆ ಖರೀದಿ ಕೇಂದ್ರಗಳು ಈ ಥರದ್ದು? ಖರೀದಿ ಕೇಂದ್ರ ಇಲ್ಲೇ ಊರಾಗನ ಬಂದು ಒಯ್ಯಕತ್ತಿರಿ ಸರ್. ಆಮೇಲೆ ಇಲ್ಲೇ APMC ಅವ್ರು ಬರ್ತಾರಾ ಅಥವಾ ನೀವು? ಇಲ್ಲ, ಬೇರೆ ಬೇರೆ ಖಾಸಗಿ ಖರೀದಿದಾರ ಬಂದು ತಗೊಂಡು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಸರ್. ನಮ್ಮ ಕುಕ್ನೂರಾಗ ಇಲ್ಲಿ ಮಿಲ್ ಐತ್ರಿ, ಅವರು ಜಿನ್ನಿಂಗ್ ಅದ, ಅವ್ರಿಗೆ ಖರೀದಿ ಮಾಡ್ತಾರೆ. ಆಮೇಲೆ ಕೊಪ್ಪದಾಗ ಅವರು ಏರಿಯಾದಾಗ ಅಲ್ಲಿ ಅವರು ಖರೀದಿ ಮಾಡ್ತಾರೆ ಸರ್. ಖರೀದಿದಾರ ಬರ್ತಾರೆ ಸರ್, ಇದ್ದಲ್ಲಿಗೆ ಬಂದನೂ ಒಯ್ತಾರೆ. ನಿಮ್ಮ ಕುಟುಂಬಕ್ಕೆ ಅಂದರೆ ನಿಮ್ಮ ಕುಟುಂಬದ ಬೆಳವಣಿಗೆ ಆಗಿರ್ಬೋದು, ಆರ್ಥಿಕ ಯಾವುದೇ ವೆಚ್ಚಗಳು ಬಂದಾಗೆ ಅಂದಿನ ನಿರ್ವಹಣೆ ಅವಲಂಬನೆ ಮಾಡಿ ಅದ್ರ ಮೇಲೇ ಬನ್ನಿ ಸರ್. ಅದ್ರ ಮೇಲೇ ಒಂದು 3 ಮಕ್ಕಳು ಹುಚ್ಚಿನಿ ಸರ್. ಅದ್ರ ಮೇಲೆ ಬೇರೆದೇನು ನನಗೆ ಬೇರೆದು ಏನಾರ ಮಾಡೋಕೆ ಹೋದ್ರೆ ಬೇರೆದು ಲಾಸ್ ಐತೆ ಸರ್. ಏನಾಕ ಹಳ್ಳಿ ಬರೋದು ಮತ್ತು ಇದ್ರಾಗ ಮಾಡೋದು ಇದನ್ನ ಏನಾಕಲಿ ಇದ್ರಾಗ ಏನೇನು? ನಮ್ಮ ಕುಟುಂಬ ಅಂದ್ರೆ ನಮ್ಮ ಹೆಣ್ಮಕ್ಳು ರೀ, ನಮ್ಗೆ ಇಬ್ಬರು ಗಂಡ್ಮಕ್ಳು ರೀ, ಇಬ್ಬರು ಹೆಣ್ಮಕ್ಳು ಸರ್. ಇಬ್ಬರು ಹೆಣ್ಮಕ್ಳು ಅವ್ರನ್ನ ಓದ್ಸಿನಿ ಸರ್. BA BSc ಮತ್ತು ಮೊನ್ನೆ ಅಲ್ಲೇ ಮದುವೆ ಮಾಡ್ಕೊಟ್ಟಿನಿ ಸರ್ ಗಂಡ ಮನೆಗೆ. ಇಬ್ಬರಿಗೂ ಕೊಟ್ಟರೆ? ಇಬ್ಬರಿಗೆ ಕೊಟ್ಟಿನಿ ಸರ್. ಗಂಡ್ಮಕ್ಳು ಏನು ಮಾಡ್ತಾರೆ? ಗಂಡ್ಮಕ್ಳು ಒಬ್ಬತ್ತಿಲ್ಲೇ ನನ್ನ ಜೊತೆಗೆ ನಾನು ಕೃಷಿಗೆ ಸಹಾಯ ಆಗ್ತಾನೆ ರೀ. ಒಬ್ಬಟ್ಟಾಗಿರ್ತಾರೆ. ಯಾವ ಸಬ್ಜೆಕ್ಟಲ್ಲಿ? ಇಂಗ್ಲೀಷ್ ಸರ್. ಇಂಗ್ಲೀಷ್ ಸರ್. ಆಮೇಲೆ ಆಮೇಲೆ ಅವರು ಬೇಸಿಗೆಲ್ಲಿ ಒಳಗೆ ಪಿ ಎಚ್ ಡಿನ ಮಾಡಕತ್ತಿರ ಸರ್ ಅವರು ಪಿ ಎಚ್ ಡಿನ ಇನ್ನೊಂದು ಎರಡು ಮೂರು ತಿಂಗಳದಾಗ ಅವ್ರಿಗೆ ಪಿ ಎಚ್ ಡಿ ಸಣ್ಣದ ಅವರಿಗೆ ಇದಾಗುತ್ತೆ ಅಂತ ಸರ್ ಪಿ ಎಚ್ ಒಟ್ಟು ನಿಮ್ಮ ನನಗೆ ಯಾಕಂದ್ರೆ ನಾನು ಬೇರೆ ಬೇರೆ ಉದ್ಯೋಗ ಮಾಡಕ್ಕೆ ಹೋಗಿ ಸರ್ ಆದ್ರೆ ಈ ಇದು ಪ್ರಾಮಾಣಿಕತೆ ಇಲ್ಲೇ ಇಲ್ಲ ಅದು ಇದ್ರ ಏನಾಗಲಿ ಇದ ಬೇಸೈತಿ ಲಾಭ ಅಲ್ಲಿ ಒಂದು ವರ್ಷ ಲಾಭನಾಗತ್ತೆ ಒಂದು ವರ್ಷ ಹಾನಿನಾಗತ್ತೆ ನಮಗೆ ನೆಮ್ಮದಿ ಇದೆ ತಂದತ್ತೆ ಏನೇ ಯಾಕಾಗಲಿ ಒಂದು ವರ್ಷ ಏನು ಬೆಳಿಲ್ಲ ಅಂದ್ರೆ ಸಾಲ ಆಗತ್ತೆ ಮಳೆ ವರ್ಷ ತೀರಿಸ್ತು ಏನು ಮಾಡಲಿ ನನಗೆ ಇದೇ ಯೋಗ್ಯ ಅನ್ಸೈತಿ ಹಿಂಗಾಗಿ ನಾನು ಪೂರ್ತಿ ಇದ್ರಾಗ ತೊಡ್ಸ್ಕೊಂಬಿಟ್ಟೆ ಸರ್ ಈಗ ಬಹಳ ಮುಖ್ಯವಾಗಿ ಮೆಕ್ಕೆಜೋಳ ಹತ್ತಿ ಇವು ಮುಂದೆ ಭೂಮಿಯ ಫಲವತ್ತತೆಯ ಬಗ್ಗೆ ನಿಮಗೆ ಆತಂಕಗಳಿದಾವ ಸರ್ ಆತಂಕ ಇದೆ ಸರ್ ಒಂದು ಬ್ಯಾಲೆನ್ಸ್ ಮೇಲೆ ಹೊಂಟ್ಬಿಟ್ಟಿವಿ ಒಂದು ವರ್ಷ ಫಸಲ್ ಸಿಗಲ್ಲ ಅಂದ್ರೆ ನಾವೇನಾಗತ್ತೆ ಅಂದ್ರೆ ನಮ್ಮ ಎಲ್ಲ ಖರ್ಚು ಕನಿಷ್ಠ ಪ್ರಮಾಣದಲ್ಲಿ ಆದರೂ ಸಹಿತ ಕೊಟ್ಟಿಗೆ ಗೊಬ್ಬರ ಬಳಸ್ಕೊಳ್ಳೋದು ಅಥವಾ ಕಸ ತ್ಯಾಜ್ಯ ಇವುಗಳನ್ನೆಲ್ಲ ಸೇರಿಸಿ ಕಾಂಪೋಸ್ಟ್ ಮಾಡ್ಕೊಳ್ತಾರೆ ಈ ಥರದ್ದು ಏನಾದರೂ ಪ್ರಯೋಗಗಳು ಮಾಡ್ತಾರೆ ಈಗ ಸರ್ ಈಗ ನಡೆದತ್ರಿ ಈಗ ಕಾಂಪೋಸ್ಟಿಂದ ಸ್ವಲ್ಪ ಅದು ಇನ್ನೂ ಅದಷ್ಟು ಜೋರು ಹಳ್ಳಿ ಗಾಡಿಗೆ ಬಂದು ತಳಮಟ್ಟದಾಗ ಆ ಕೆಲಸ ಆಗೋಲ್ರಿ ನಾವು ಇದನ್ನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಸರ್ ಅವರು ನಾವೇನ ಅದೇ ತೊಡಿಸೋಣ ನಿಮ್ಮ ಹತ್ರ ಕೊಟ್ಟಿಗೆ ದನಕರುಗಳು ಸೆಗಣೆ ಇಟ್ಕೊಳ್ಳೋದು ತಿಪ್ಪೆ ಗೊಬ್ಬರ ಬಳಸ್ಕೆ ಮಾಡ್ಕೊಳ್ಳೋದು ಇರೋ ಬರೋ ಕಸನೆಲ್ಲ ಒಂದು ಕಡೆಗೆ ಎಲ್ಲೋ ಒಂದು ತಗ್ಗಲ್ಲ ಹಾಕಿ ಅದನ್ನು ಗೊಬ್ಬರ ಮಾಡ್ಕೊಳ್ಳೋದು ಇದು ನಮ್ಮದೇ ಮೂಲ ಸತ್ವವನ್ನೆಲ್ಲ ಕಳ್ಕೊಳ್ತಾ ಹೋಗ್ತಾ ಇದೀವಿ ಅಂತ ಈ ಥರದ ಒಂದು ಆತಂಕಗಳು ಸೃಷ್ಟಿಯಾಗಿರ್ತದೆ ಆತಂಕ ಅನಿಸ್ತದೆ ಸರ್ ಆದೀಗ ಅದಕ್ಕೆ ಅದಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಈಗ ಸ್ಟಾರ್ಟಿಂಗ್ ನೀವು ಭೂಮಿ ಉಳುಮೆ ಮಾಡ್ಕೊಳ್ಳುವಾಗಲಿಲ್ಲ ಆದರೂ ಏನೇನು ಕೊಡ್ತೀವಿ ಉಳುಮೆ ಮಾಡ್ಕೊಂಡು ಹೋದ್ರಾಗ ಇಲ್ಲ ಇವು ಸಗಣಿ ಗೊಬ್ಬರ ನನಗೆ ಇದ್ದಾರೆ ಹಾಕ್ತಾರೆ ಸರ್ ಮತ್ತು ಅದನ್ನ ನಿನ್ನ ಯಾರು ರೈತ ಹೆಚ್ಚಾಗಿ ಯಾರು ಮರಗಳು ಸರ್ ನಮ್ಮನೆಗೆ ಆಕಳದವ್ರಲ್ಲಿ ನಾನು ಈಗ ತೆಗ್ದೀನಿ ಸರ್ ಆಕಳನ ಇರೋ ಮಟ್ಟ ನಾವು ಯಾರು ಈಗೇನು ರೈತ ಅದಾರ್ರಿ ಹೆಚ್ಚಾಗಿ ಯಾರು ಗೊಬ್ಬರ ಗಿಬ್ಬರ ಏನು ಮಾಡ್ತಾವೆ ಮರಗ್ತಾವೆ ಹಾಕ್ತಾರೆ ಸರ್ ಈಗೇನು ಹಾಕ್ತಾರೆ ರೈತರು ಸಗಣಿ ಈಗ ಅದು ಮತ್ತು ರಾಸಾಯನಿಕ ಯಾವಾಗ ನೀರಾವರಿ ಆದವು ಸುಮಾರು 75 ಇಸ್ವಿಲಿದ್ದ ಇತ್ತಾಗ ಬೋರ್ವೆಲ್ಲು ಬಾವಿ ತೆಗೆದು ಆದ್ಮೇಲೆ ಅವಾಗಲಿದ್ದ ರಾಸಾಯನಿಕ ಗೊಬ್ಬರಕ್ಕೆ ಎಲ್ಲರೂ ಮಾರು ಹೋಗಿಬಿಟ್ವಿ ರಾಸಾಯನಿಕ ಗೊಬ್ಬರ ಹಾಕೋದು ಹೆಚ್ಚು ಬರ್ತೈತಿ ಹೆಚ್ಚು ಬರ್ತೈತೆ ಅನ್ನೋದು ಎಲ್ಲರಿಗೆ ಇದಾಗೈತಿ ನಿಮ್ಮ ಮುಂದಿನ ಪೀಳಿಗೆಗೆ ನೀವೇನು ಹೇಳಿಕ್ ಮುಂದಿನ ಪೀಳಿಗೆ ಅನ್ಸರ್ ಕೃಷಿ ಲಾಭದಾಯಕ ಅಥವಾ ಇದು ತುಂಬ ಹೊರನ್ ನಮಗೆ ನೀವು ಯಾವ ಕಿವಿ ಮಾತನ್ನು ಹೇಳಕ್ ಬಯಸ್ತೀರಿ ಏನು ಕೃಷಿ ಬಿಡಬಾಡ್ರಿ ಕೃಷಿನ ಅದು ನಮ್ಮ ಅಲ್ಲಿದ್ದು ಅಜ್ಜ ಮುತ್ತಾಜರ ಕಾಲದಾಗ ಇವೆಲ್ಲ ಮನೆ ಏನು ಈಗಿನ ಎಲ್ಲರೂ 100 ಅವಾಗೇನಾಗಿತ್ತು 98% ರೈತರು ಎಲ್ಲ ನಮ್ಮೆಲ್ಲ ಹಳ್ಳಿಗಾಡಿನಾಗೆ ಎಲ್ಲರೂ 98 ಎಲ್ಲರೂ ಈ ಭೂಮಿಯಲ್ಲಿದ್ದ ಬರುತ್ತಿದ್ರು 2% ಏನೋ ವ್ಯವಹಾರ ಏನೋ ನೌಕರಿ ಮಾಡ್ತಿದ್ರು ಅವಲ್ಲಿದ್ದನ್ನು ಭರಿಷ್ಯ ಮಾಡ್ತೀವಿ ಎಲ್ಲ ಇಂಥೆಲ್ಲ ಮನೆ ಕಟ್ಟೋದು ಎಲ್ಲ ಇದು ಮಾಡಿದ್ದೆ ಹಳ್ಳಿ ಎಲ್ಲ ಬೆಳೆದಿರೋದು ಕೃಷಿ ಮೇಲೆ ನಾವು ಸಂಪೂರ್ಣ ತೊಡಿಸ್ಬೇಕು ಸರ್ ಸಂಪೂರ್ಣ ತೊಡಿಸ್ಕೊಂಡ ಕೃಷಿಯಲ್ಲೇ ಇದು ಮಾಡಿರಿ ನೀವು ಅಂತಂದು ನಮ್ಮ ಮುಂದಿನ ಪ್ರಯೋಗ ಅಂತ ಹೇಳಾರ ಜೊತೆಗೆ ಇನ್ನೊಂದೇನು ಅಂದರೆ ಈಗ ಸಗಣಿ ಗೊಬ್ಬರ ಒಂದು ಕಡೆಗೆ ಬೇರೆ ಕಡೆಯಿಂದ ಖರೀದಿ ಮಾಡ್ತಾರೆ ಆಮೇಲೆ ಈ ಕುರಿ ಸಾಕಾಣಿಕೆ ಮಾಡೋರು ಅವು ಒಂದು ರೀತಿ ಸಂಚಾರಿ ಗೊಬ್ಬರದ ಯೂನಿಟ್ಗಳಿದ್ದ ಹಾಗೆ ಹೌದಾ ಅವರು ಬಳಕೆ ಮಾಡ್ಕೊಳ್ತೀರಾ ನೀವು ಹಾಂ ಸರ್ ಅವರು ಬಳಕೆ ಮಾಡ್ಕೊಂತಾರೆ ಸರ್ ಅವರು ನಮ್ಮ ಹೊಲದಾಗ ಇಲ್ಲಿ ಮೇಯಿಸ್ತಾರೆ ಸರ್ ವರ್ಷಕ್ಕೆ 4 8 ನಮ್ಮ ಹೊಲದಾಗ ಬರ್ತಿರ್ತಾರೆ ಹಾಂ ಹಾಕ್ತಾರೆ ಹಾಕಿ ಕೊಟ್ಟೋಕ್ರೆ ಸರ್ ಮತ್ತೇನು ಮತ್ತೆ ಸ್ವಲ್ಪ ಅಲ್ಲಿ ಸ್ವಲ್ಪ ಖರ್ಚು ಇರ್ತವೆ ಸರ್ ಅವನ್ನ ಕೊಡ್ತೀವಿ ಹಾಕ್ತಾರೆ ಅದು ಚೆನ್ನಾಗಿ ಅದರಿಂದ ಯಾವ ರೀತಿ ಉಪಯೋಗ ಆಗ್ತದೆ ಆಗುತ್ತೆ ಸರ್ ಅದು ಫಸಲು ಕೊಡ್ತದೆ ಬರ್ತದೆ ಸರ್ ಅವ್ರಿಗೆ ನಿಮಗೆ ಯಾವ ರೀತಿ ಒಪ್ಪಂದ ಆಗ್ತದೆ ಅದು ಒಪ್ಪಂದ ಇಂದ ನಮ್ಮ ಹೊಲ ಬೆಳೆ ಬಯಲಾದ್ಮೇಲೆ ಹುಲ್ಲು ಕಲಿರ್ತಾರಪ್ಪ ಅವ್ರಿಗೆ ರಾತ್ರಿಯಲ್ಲಿ ವಸ್ತು ಇರ್ತಾರೆ ಇಂದ್ರ ಚಾಕ ಅಂತ ಹೊಲ ಕೊಡ್ಸೋದು ಸರ್ ಇದು ಮಾಡಿ ಹಾಕ್ತಿರ್ತಾರೆ ಮತ್ತು ಭಾಳ ದಿವಸ ಆತಂದ್ರೆ ಮತ್ತು ಅವ್ರಿಗೂ ಊಟಕ್ಕೆ ಅಕ್ಕಿ ಇಕ್ಕಿ ಮತ್ತು ಏನು ಮಾಡಿ ಅವ್ರಿಗೂ ಊಟಕ್ಕೆ ವ್ಯವಸ್ಥೆ ಮತ್ತು ಅಕ್ಕಿ ಒಂದು 4 ಹಾಕಿ ಕೊಡ್ತಾರೆ ನಿಮ್ಮ ಹೊಲ ಮೇಷ್ ಅಂತಂದ್ರೆ ಇನ್ನೊಂದು ಏನಾರು 10 ಹಾಕಂದ್ರೆ ಮತ್ತು ನಮ್ಮ ಬಿಟ್ಟು ಏನಾರ ಕೊಡ್ರಿ ಅಂತಾರೆ ಯಾವ್ದಾದ್ರೆ ಅಕ್ಕಿ ಅಂಶಗಳಿದೆ ಯಾವುದು ಕೊರತೆ ಇದೆ ಇದನ್ನು ತಿಳ್ಕೊಳ್ಳಿ ತಿಳಿದುಕೊಂಡು ಗೊಬ್ಬರಗಳನ್ನು ಹಿತಮಿತವಾಗಿ ಅಥವಾ ಎಷ್ಟು ತಜ್ಞರು ಹೇಳ್ತಾರೆ ಅಷ್ಟನ್ನು ಹಾಕಿ ಅಂತೇಳಿ ಸರ್ಕಾರಗಳು ರೈತರಿಗೆ ಕೇಳ್ಕೊಳ್ತಾನೆ ಇದ್ದಾವೆ ನೀವು ಮಣ್ಣು ಪರೀಕ್ಷೆಗೆ ಮುಂದಾಗಿದ್ದೀರಾ ಸರ್ ಮಣ್ಣು ಪರೀಕ್ಷೆನ ಇಫ್ಕೋ ಕಂಪ್ನಿಯರ್ ಸರ್ ಒಂದು ದಿವಸ ಒಂದು 2-3 ಗಾಡಿ ಇಲ್ಲಿ ಹಾಕೋರ್ಸ್ತಂತೆ ಒಂದು ಇಲ್ಲೇ ಗಾಡಿ ಬಿಟ್ಟು ಅವರು ಯಾಕಂದ್ರೆ ಅದ್ರ ಬಗ್ಗೆ ನಮ್ಮ ಎಸ್ ಎಸ್ ಪೊಲೀಸ್ ಪಟ್ಟಲ್ ನಿಮಗೆ ಮಣ್ಣಿನ ಇದು ಕೊಟ್ಟಿರ್ತಾರಲ್ಲ ಗುಣಮಟ್ಟ ಅದೆಲ್ಲ ಕೊಟ್ಟಿರ್ತಾರೆ ಮಣ್ಣು ಪರೀಕ್ಷೆ ಇದು ಹ್ಞೂ ರೀ ಮಣ್ಣು ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಸರ್ ಶಿಫಾರಸ್ ಮಾಡಿರ್ತಾರೆ ಯಾವ ಬೆಳೆಗೆ ಎಷ್ಟೆಷ್ಟು ಯಾವ್ಯಾವ ಗೊಬ್ಬರಗಳನ್ನು ಎಷ್ಟೆಷ್ಟು ಕೊಡಬೇಕು ಅಂತೇಳಿ ಕೊಟ್ಟಿರ್ ಸರ್ ಅದೇ ಪ್ರಕಾರವಾಗಿ ಸ್ವಲ್ಪ ಅದನ್ನು ಫಾಲೋಅಪ್ ಮಾಡ್ತೀವಿ ಫಾಲೋಅಪ್ ಅದನ್ನ ಫಾಲೋಅಪ್ ಮಾಡಕತ್ತೀವ್ರಿ ಅವರು ಎಸ್ ಎಸ್ ಪೊಲೀಸ್ ಪಟ್ಟಲ್ ಅಂತಂದ್ರೆ ನಮ್ಮವರ ಅದು ಈ ಸ್ಟೇಟ್ಲಿ ಕೂಡ ಉಚಿತ ಮಣ್ಣು ಪರೀಕ್ಷೆ ಮಾಡಿಕೊಟ್ಟಾರೆ ನಿಮ್ಮ ಕೃಷಿಗೆ ಸರ್ಕಾರದಿಂದ ಯಾವ ಯಾವ ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀರಿ ಅನುದಾನಗಳನ್ನು ತಗೊಂಡಿದ್ದೀರಿ ಅನುದಾನ ಇದು ಸರ್ ಮೋದಿಯವ್ರು ಹಾಕದ ದುಡ್ಡು ಹಾಕ್ತಲ್ರವ ಅವ್ರದ್ದು 6,000 ಇವರು ರಾಜ್ಯ ಸರ್ಕಾರ ಹಾಕೋರು 4,000 ಈಗ ಅದು ನಾವು 10,000 ಹಣ ಬಂದದ ಸರ್ ನನಗೆ ಮತ್ತು ಅವರ ಇದ್ರ ಇನ್ಸೂರೆನ್ಸ್ ಅದು ಒಮ್ಮೆ ಕ್ರಾಪ್ ಇನ್ಸೂರೆನ್ಸ್ ಎಲ್ಲರಿಗೆ ಕ್ಲೇಮ್ ಮಾಡ್ತಾರೆ ಎಲ್ಲರಿಗೂ ಇನ್ಶೂರೆನ್ಸ್ ಬಂತು ಸರ್, ನನಗೆ 1,20,000 ರೂಪಾಯಿ ಕ್ಲೇಮ್ ಆಗಿತ್ತು ಸರ್ ಬೆಳೆ ವಿಮೆ ತಗೊಂಡು ಬೆಳೆ ವಿಮೆ ಅವಾಗ ಏನೋ ಸ್ವಲ್ಪ ಇದಾಗುತ್ತೆ, ಈ ವರ್ಷ 10,000 ರೂಪಾಯಿ ಜಮಾ ಆಗಿತ್ತು ಸರ್ ಇನ್ಶೂರೆನ್ಸ್. ಪ್ರತಿ ಬಾರಿ ನೀವು ಬೆಳೆ ವಿಮೆ ಮಾಡಿಸ್ತೀರಿ? ಮಾಡಿಸ್ತೇವೆ ಸರ್, ಪ್ರತಿ ಬಾರಿ ಮಾಡಿಸ್ತಾರೆ. ಒಂದು ಯಾವ ಬೆಳೆಗೆ ಮಾಡಿಸಿದ್ರಿ? ಅದು ಮೆಕ್ಕೆಜೋಳ ಮಾಡಿ ಇನ್ಶೂರೆನ್ಸ್. ಕೆಲವು ಕಡೆ ರೈತರು ಇದು ಸಮಸ್ಯೆ ಆಗ್ತದೆ, ನಮ್ಗೆ ಏನು ಪರಿಹಾರ ಸಿಗಲ್ಲ ಅಂತಾರೆ, ಅದು ಸರ್ ನಾವು ಒಂದು ಬೆಳೆ ತುಂಬಿರ್ತೀವಿ, ಒಂದು ಬೆಳಿಗ್ಗೆ ಕೊಟ್ಟಿರ್ತಂತ ಇನ್ಶೂರೆನ್ಸ್ ಆ ವರ್ಷನಾಗ ಯಾವ ಅಂದ್ರೆ ಒಟ್ಟಾರೆ ನಮ್ಮ ತಾಲೂಕು ಯಾವ್ದು ಲಾಸ್ ಆಗೈತೆ, ನಮ್ಮ ಜಿಲ್ಲಾದಾಗ ಯಾವ್ದು ಲಾಸ್ ಆಗಿದೆ ಆ ಬೆಳೆ ಕೊಟ್ಟಿರ್ತಂತ. ಮತ್ತೆ ಒಬ್ಬೊಬ್ಬರಿಗೆ ಅದು ಅದನ್ನ ತುಂಬಿದ್ದು ಬರ್ತದೆ ಸರ್, ಮತ್ತೆ ಯಾವುದು ತುಂಬಬೇಕಾಗುತ್ತೆ ಮತ್ತೆ ಏ ಮತ್ತೆ ಸರ್ ಇದಾಗತ್ತೆ ಅಂತ ತುಂಬಕ್ಕಾಗತ್ತೆ ಸರ್. ಮತ್ತೆ ಇದೆ ನಮ್ಮಲ್ಲಿ ನಮ್ಮೂರಿಗೆ ಲಾಸ್ ಆಗತ್ತೆ, ಬೇರೆ ಭಾಳಷ್ಟು ಇದೆ ತಗೊಂಡಿದ್ದೀರಿ ತಗೊಂಡು ಎಲ್ಲೂ ನಿಮಗೆ ರೈತರಿಗೆ ಏನು ತೊಂದರೆ ಆಗಿಲ್ಲ? ತೊಂದರೆ ಎರಡು ವರ್ಷಗಳಿಂದ ಎರಡು ವರ್ಷದ ಆಗಿಲ್ರಿ, ಅದು ಸರಿಯಾಗಿ ಆಗಿಲ್ಲ, ಸುಮ್ಮನೆ 4,000 5,000 ಹಿಂಗೆ ಹಾಕ್ಯಾನ್ರಿ, ಅವಾಗ ದೊಡ್ಡ ಮತ್ತ ಕೊಟ್ಟರ್ಬಿಟ್ರಿ. ಅದು ಅದನ್ನ ಸಮೀಕ್ಷೆ ಎಲ್ಲ ಯಾರು ಮಾಡ್ತಾರೆ ಬೆಳೆ ನಾಶ ಆಗಿರೋದ್ರ ಬಗ್ಗೆ? ಅವ್ರು ಇವ್ರ ಮಾಡ್ಕೊಂತಾರೆ, ಅವರು ಕಂದಾಯ ಇಲಾಖೆ ಮಾಡ್ಕೊಂತಾರೆ ಅಂದ್ರೆ ಕರೆ ಕಂದಾಯ ಇಲಾಖೆನೆ. ಆಮೇಲೆ ಇವರು ರೈತರ ಸಮಕ್ಷ ಮೊದಲೇ ಆಗ್ತದೆ ಇದೆಲ್ಲ ಸಮೀಕ್ಷೆ ಮಾಡೋದು, ಎಲ್ಲ ಎಷ್ಟು ಪ್ರಮಾಣದಲ್ಲಿ ಏನು ನಾಶ ಆಗಿದೆ ಹೇಗಾಗಿದೆ ಇದೆಲ್ಲ ನಿಮ್ಮ ಸಮ್ಮುಖದಲ್ಲೇ ಮಾಡ್ತಾರೆ ಹೇಗೆ? ಇಲ್ಲ, ಅವರ ಒಟ್ಟಾರೆ ಅವ್ರು ಹೆಂಗೆ ಮಾಡ್ತಾರೆ ಅವರೇ ಮಾಡ್ಕೊಂಡಿರ್ತಾರೆ. ರೈತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದುವರೆಗೂ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಶಿರೂರು ಗ್ರಾಮದ ಹಿರಿಯ ರೈತರಾದಂತಹ ಶೇಖರ್ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಂ ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ನಿಮ್ಮ ನೆಚ್ಚಿನ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಕೇಳ್ತಾ ಇದ್ದೀರಾ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಶುಕ್ರವಾರ ಸಂಜೆ 7:20 ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದಿರಿ ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಫಲವತ್ತೆಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ. ಆಕಾಶವಾಣಿ ಮತದಾತ ಜಂಗೋಟು ಆಗುವುದು ಲೋಕತಂತ್ರದ ಸೃಷ್ಟ. ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್. ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್. ಹಲೋ, ಹಾಯ್, ನಮಸ್ಕಾರ. ಇದು ವಿಶೇಷ ಮತದಾತ ಜಂಕ್ಷನ್ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಭಾರತಿ, ನನ್ನ ಜೊತೆ ನಾನು ನಿಮ್ಮ ಸ್ನೇಹಿತ ಭಾರತ್. ನಮಸ್ಕಾರ ಸ್ನೇಹಿತರೆ, ನಾವು ಪ್ರತಿ ವಾರ ಮತದಾನ ಮತ್ತು ಮತಾಧಿಕಾರಕ್ಕೆ ಸಂಬಂಧಿಸಿದಂತೆ ಅನೇಕ ವಿಷಯ ಇತ್ತು. ಈಗ ನಮ್ಮ ಕೇಳುಗರಿಗೆ ಯಾವ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ನೋಡು ಭಾರತ್. ಮತದಾರರ ಆಗೋದು ಹೇಗೆ? ತಮ್ಮ ಗುರುತಿನ ಚೀಟಿಯಲ್ಲಿರುವ ವಿವರಗಳ ನಿಖರತೆ, ಹೊಸ ಗುರುತಿನ ಚೀಟಿ ಪಡೆಯುವ ವಿಧಾನ, ಇವುಗಳೆಲ್ಲದರ ಬಗ್ಗೆ ತಿಳಿಸ್ಕೊಡ್ತೀವಿ. ಮತದಾರರ ಸಂದೇಹಗಳನ್ನ ಕ್ಷಣದಲ್ಲೇ ನಿವಾರಣೆ ಮಾಡೋ ಚುನಾವಣಾ ಅಂಕಲ್. ಭಾರತಿ, ಏನೋ ಜೋರಾಗಿ ಮಾತಾಡ್ತಾ ಇರೋ ಹಾಗಿದೆ, ಏನ್ ಸಮಾಚಾರ? ನಾವಿಬ್ರೆ ಅಲ್ಲ ಅಂಕಲ್, ನಮ್ ಜೊತೆ ಸೈಬರ್ ಎಕ್ಸ್ಪರ್ಟ್ ಕಲ್ಪನಾ ಕೂಡ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚುನಾವಣಾ ಅಂಕಲ್ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ನಿಕಲ್ ಬಡ ತೂ ಆಗಿ ಬಡ ಚಲ ತೂ ವೋಟ್ ತೇರಿ ಶಾನ ಹೈ ವೋಟ್ ತೇರಾ ಮಾನ ಹೈ ನೋಡ್ರಪ್ಪ ನೋಡಿ ಮಾತಾಡ್ತಾ ಮಾತಾಡ್ತಾ ಮುಂದೆ ಚುನಾವಣಾ ಅಂಕಲ್ ಎಸ್ ದಿನ ಆಗಿತ್ತು ನಿಮ್ಮನ್ನ ನೋಡಿ. ನಮ್ಮ ಜನರಿಗೆಲ್ಲ ಹೊಸ ಹೊಸ ವಿಷಯ ತಿಳಿಸ್ಕೊಡ್ತಾ ಇದ್ದೀರಂತೆ. ಹಳ್ಳಿಗರನ್ನ ಎಚ್ಚರಿಸಬೇಕು ಚುನಾವಣಾ ಅಂಕಲ್. ಏ ಹಾಗಲ್ಲ ರಾಮಯ್ಯ, ಜೊತೆಗೆ ಈ ಮತದಾರರಿಗೆ ತಮ್ಮ ಹಕ್ಕುಗಳನ್ನ ಎಷ್ಟು ಪಾರದರ್ಶಕವಾಗಿ ಮತ್ತೆ ಸರಳವಾಗಿ ಪಡ್ಕೋಬಹುದು ಅಂತ ವಿವರಿಸೋದು ಅಷ್ಟೇ. ಅಷ್ಟೇ ಅಲ್ಲ, ಮನೆಯಲ್ಲೇ ಕೂತ್ಕೊಂಡು ಮತದಾನದ ಎಲ್ಲ ಮಾಹಿತಿಯನ್ನು ನೀವೆಲ್ಲ ಇಲ್ಲಿವರೆಗೆ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮ ಈ ಪಂಚಾಯತಿಯಲ್ಲಿ ಮತದಾರರ ಅನೇಕ ಸಮಸ್ಯೆಗಳಿವೆ. ನಿಮ್ಮ ಪ್ರತಿ ಸಮಸ್ಯೆಗೂ ಪರಿಹಾರ ನಮ್ಮ ಬಳಿ ಇದೆ. ನಾವು ನಿಮ್ಮ ಪಂಚಾಯಿತಿಯ ಪ್ರತಿ ಸದಸ್ಯರನ್ನ ಮತದಾರನನ್ನಾಗಿ ಮಾಡ್ತೀವಿ. ವೋಟರ್ ಐಡಿ ಬೇಕಾದ್ರೆ ಅದನ್ನು ರೆಡಿ ಮಾಡ್ಕೊಡ್ತೀವಿ. ಹಾಗೆ ಮೃತರಾದವರ ಮಾಹಿತಿ ಪಡ್ಕೊಂಡು ಅವರ ಹೆಸರನ್ನ ವೋಟರ್ ಲಿಸ್ಟ್ ನಿಂದ ತೆಗೆದು ಹಾಕ್ತೀವಿ. ಬಹಳ ಒಳ್ಳೆ ಕೆಲಸ ಚೇರ್ಮನ್ ರೇ. ಇದಕ್ಕೆ ಪುನರಾವರ್ತನೆ ಅಂತ ಕರೀತಾರೆ. ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಅಥವಾ ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಕೂಡ ಇದಕ್ಕೆ ಕರೀತಾರೆ. ಈ ಕುರಿತು ನಮ್ಮ ಉಪಚುನಾವಣಾ ಆಯುಕ್ತರಾದ ಹಿರದೇಶ್ ಕುಮಾರ್ ಅವರು ಏನ್ ಹೇಳ್ತಾರೆ? ಈಗ ಜಾತಾ ಹೈ ಕಿ ವಹ ಅಪ್ನೆ ನಾಮ್ ಕೋ ಮತದಾತಾ ಸೂಚಿ ಮೇ ದೇಖ್ ಸಕೆ ಯದಿ ಉಸ್ಕಾ ನಾಮ್ ಕಿಸಿ ಭಿ ಕಾರಣವಶ ಮತದಾತಾ ಸೂಚಿ ಮೇ ದಿಖಾಯಿ ನಹಿ ದೇತಾ ತೋ ವ್ಯಕ್ತಿ ಅಪ್ನೆ ಮತದಾತಾ ಹೋನೆ ಕೆ ಆಧಾರ ಯಾ ಪ್ರಮಾಣ ಪತ್ರ ಕೆ ಸಾಥ್ ಉಸ್ಮೇ ಅಪ್ನಾ ನಾಮ್ ಜುಡವಾ ಸಕ್ತಾ ಹೈ. ಭಾರತ ನಿರ್ವಾಚನ ಆಯೋಗ ಕೆ ನಿರ್ದೇಶ ಮತದಾತಾ ಸೂಚಿ ಕೋ ನಾಗರಿಕೋ ಕಿ ಜಾನಕಾರಿ ಮೇ ಲಾನೆ ಕೆ ಲಿಯೆ ಪ್ರತ್ಯೇಕ ಬೂಥ್ ಪರ್ ಚಿಪಕಾ ಕರ್ ಪ್ರಕಾಶಿತ ಕಿಯಾ ಜಾತಾ ಹೈ. ಇಸ್ ಅವಸರ ಕಾ ಫಾಯದಾ ಉಠಾಕರ್ ಪ್ರತ್ಯೇಕ ನಾಗರಿಕ ಇಸ್ಮೇ ಸುಧಾರ ಕರಾನೆ ಹೇತು ಏಕ ಮಾಹ ಕಿ ಅವಧಿ ಮೇ ಆವೇದನ ಕರ್ ಸಕ್ತಾ ಹೈ. ಸಭೀ ಕಿ ಜಾನಕಾರಿ ಮೇ ಲಾನಾ ಹೈ ಕಿ ಇಸ್ ಸಮಯ ಇಸ್ಪೇ ಜಾರಿ ರಹೇಗಾ. ಪ್ರತ್ಯೇಕ ವಯಸ್ಕ ನಾಗರಿಕ ಜೋ ಮತದಾತಾ ಬನ್ನಾ ಯಾ ಪಹಲೆ ಸೇ ಹಿ ಮತದಾತಾ ಹೈ ವಹ ಅಪ್ನಾ ಆವೇದನ ಕರ್ ಸಕ್ತಾ ಹೈ ಯಾ ನಾಮ ಸೂಚಿ ಮೇ ದೇಖಕರ್ ಸಂತುಷ್ಟ ಹೋ ಸಕ್ತಾ ಹೈ. 9 ನವಂಬರ್ 2022 ಸೇ 8 ದಿಸಂಬರ್ 2022 ಕಿ ಅವಧಿ ಮೇ ದೇ ಸಕ್ತಾ ಹೈ. इसी में 17 वर्ष की आयु पूर्ण कर चुके सभी युवा जिनकी उम्र वर्ष 2023 में आवेदन पत्र दे सकते हैं। वर्ष 2023 में जिस भी तारीख को उनकी आयु 18 वर्ष की हो जाएगी उसके अगली तिमाही में मतदाता सूची में नाम शामिल कर लिया जाएगा। उन्हें द्वारा फॉर्म नहीं भरना पड़ेगा। आयोग की पूरी कोशिश रहती है कि देश के हर वयस्क नागरिक का मतदाता सूची के दिन वोट करने में प्रत्येक वोटर को सुविधा रहती है। ಇಷ್ಟೊಂದು ಮಾಹಿತಿನಾ? ಹಾ, ಇನ್ನೊಂದು ವಿಚಾರ, ನಮ್ಮ 18 ವರ್ಷ ಯುವಕರು ಹೇಗೆ ಮತದಾರ ಆಗೋದು ಅದನ್ನು ಹೇಳೋದ್ರೊಟ್ಟಿಗೆ ಅವರಿಗೂ ಅವ್ರ ಮತದಾನದ ಹಕ್ಕು ಕೂಡ ಸಿಗ್ಬೇಕಲ್ವೇ? ಹೇಳ್ತೀವಿ ಹೇಳ್ತೀವಿ ಚೇರ್ಮನ್ ರೇ, ಒಂದಾದ ಮೇಲೆ ಒಂದಂತೆ ಎಲ್ಲ ವಿಚಾರನೂ ತಿಳಿಸ್ಕೊಡ್ತೀವಿ. ಈ ವೋಟರ್ ಲಿಸ್ಟ್ ನಿಂದ ಹೆಸರು ಬಿಟ್ಟು ಹೋಗೋದಕ್ಕೆ ಅನೇಕ ಕಾರಣ ಇದೆ. ನಿಮ್ಮ ವಾಸಸ್ಥಳ ಬದಲಾವಣೆ ಆದರೆ ನಿಮ್ಮ ವ್ಯವಹಾರ ಲಿಸ್ಟ್ ನಿಂದ ಹೆಸರು ಬಿಟ್ಟು ಹೋಗಿರುತ್ತೆ. ಅದಕ್ಕೆ ಬೂತ್ ಮಟ್ಟದ ಅಧಿಕಾರಿಗಳು ಮತದಾರರ ಪಟ್ಟಿ ಚೆಕ್ ಮಾಡೋದಕ್ಕೆ ಬಂದಾಗ ನಿಮ್ಮ ಬಗ್ಗೆ ಸರಿಯಾದ ಮಾಹಿತಿ ಸಿಗದೆ ಹೋದಾಗ ಹೆಸರು ಕೈ ಬಿಟ್ಟು ಹೋಗಿರುತ್ತೆ. ಆದ್ರಿಂದ ಬಿಎಲ್ಒ ಎಲ್ಲ ತರಹದ ಅರ್ಜಿ ಪತ್ರಗಳನ್ನ ಸ್ವೀಕರಿಸ್ತಾರೆ. ಮತದಾರ ಗುರುತಿನ ಪತ್ರ ಮಾಡಿಸೋಕೆ ಅಥವಾ ಅದರಲ್ಲಿ ತಿದ್ದುಪಡಿ ಬದಲಾವಣೆ ಮಾಡಿಸೋದಕ್ಕೆ ಅಷ್ಟೇ ಅಲ್ಲ, ಯಾರಾದರೂ ಮೃತರಾಗಿದ್ರೆ ಮತದಾರರ ಪಟ್ಟಿಯಿಂದ ಅಂತಹವರ ಹೆಸರು ಕೈ ಬಿಡೋದಕ್ಕೆ ಬೇರೆ ಬೇರೆ ಫಾರ್ಮ್ಗಳಿದಾವೆ, ಅವುಗಳನ್ನ ಭರ್ತಿ ಮಾಡಿಕೊಡ್ಬೇಕಾಗತ್ತೆ. ಆಹಾ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಚೇರ್ಮನ್ ರೇ. ಈ ಚುನಾವಣಾ ಆಯೋಗ ಒಟ್ಟು 5 ತರಹದ ಫಾರ್ಮ್ಗಳನ್ನ ಕೇಳುತ್ತೆ. ಅದಕ್ಕಾಗಿ ಹೆಸರನ್ನ ನೋಂದಣಿ ಮಾಡ್ಕೋಬೇಕಾದ್ರೆ ಆಗ ಈ ಫಾರ್ಮ್ ಅನ್ನೇ ಬಳಸಬೇಕಾಗುತ್ತೆ. ಒಂದು ಮತದಾರ ಕ್ಷೇತ್ರದಿಂದ ಮತ್ತೊಂದು ಮತದಾರ ಕ್ಷೇತ್ರಕ್ಕೆ ಬದಲಾವಣೆ ಬಯಸಿದ್ರು ಕೂಡ ಇದೇ ಫಾರ್ಮ್ ಬಳಸಬೇಕಾಗುತ್ತೆ. ಇನ್ನು ಎರಡನೇ ಫಾರ್ಮ್, ಇದಕ್ಕೆ 6A ಅಂತ ಕರೀತಾರೆ. ಈ ಫಾರ್ಮಿನ ಮುಖಾಂತರ ಭಾರತ ಬಿಟ್ಟು ಹೋಗಿ ಬೇರೆ ದೇಶಗಳಲ್ಲಿ ನೆಲೆಸಿರುವವರು ಅಂದ್ರೆ ಅನಿವಾಸಿ ಭಾರತೀಯರು, ಇವರು ಈ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಅಗತ್ಯ ಅಂತಾನು ಪರಿಗಣಿಸಲಾಗ್ತಾ ಇದೆ. ಭಾರತೀಯ ಮತದಾರ ಈ ಫಾರ್ಮ್ನ ಮೂಲಕ ತನ್ನ ಆಧಾರ್ ಕಾರ್ಡ್ ಅನ್ನ ಎಲೆಕ್ಟೋರಲ್ ರೋಲ್ ಅಂದ್ರೆ ಮತದಾರರ ಪಟ್ಟಿಯೊಂದಿಗೆ ಲಿಂಕ್ ಮಾಡೋದಕ್ಕೆ ಈ ಫಾರ್ಮ್ನ ಉಪಯೋಗಿಸ್ಕೋಬಹುದು. ಆದ್ರೆ ನಕಲಿ ಹೆಸರುಗಳನ್ನ ತೆಗೆದುಹಾಕೋದಕ್ಕೆ ಅನುಕೂಲ ಆಗ್ಲಿ ಅಂತ ಈ ವರ್ಷದಿಂದಲೇ ಈ ಅವಕಾಶನ ಕಲ್ಪಿಸಲಾಗಿದೆ ಅಷ್ಟೇ. ಓ, ಇದಂತೂ ಒಳ್ಳೆ ವ್ಯವಸ್ಥೆ ಅಂಕಲ್. ಸರಿಯಾಗಿ ಹೇಳಿದ್ರೆ ನೀವು. ಇನ್ನೊಂದು ಫಾರ್ಮ್ ಇದೆ, ಫಾರ್ಮ್ 7 ಅಂತ. ಈ ಫಾರ್ಮ್ನ ಮುಖಾಂತರ ಸತ್ತೋಗಿರ್ತಾರಲ್ಲ ಅಂತಹ ಮೃತರ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಡೋದಕ್ಕೆ ಅವರ ಕುಟುಂಬದ ಸದಸ್ಯರು ಅರ್ಜಿ ಸಲ್ಲಿಸಬೇಕಾಗತ್ತೆ. ಒಂದು ವೇಳೆ ನಮ್ಮ ಹೆಸರನ್ನೇನಾದರೂ ಮತದಾರರ ಪಟ್ಟಿಯಿಂದ ಇದೇ ಫಾರ್ಮ್ ಅನ್ನು ಬಳಸಬೇಕಾಗತ್ತೆ. ಇನ್ನು ಕೊನೆಯದಾಗಿ ಫಾರ್ಮ್ 8, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತದಾರರ ಪಟ್ಟಿಯಲ್ಲಿ ಈ ಮೊದಲು ನೀಡಿದ ಮಾಹಿತಿಯಲ್ಲಿ ತಿದ್ದುಪಡಿ, ಸುಧಾರಣೆ, ಭಾವಚಿತ್ರ ಬದಲಾವಣೆ, ಈ ಮಾರ್ಪಾಡುಗಳಿಗೆ ಈ ಫಾರ್ಮ್ 8 ಅನ್ನ ಬಳಸ್ಕೋಬೇಕಾಗುತ್ತೆ. ನೀವಿಬ್ರು ಬಹಳ ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ. ಇನ್ನೊಂದು ವಿಷಯ, ನೀವು ಈ ಎಪಿಕ್ ಹೆಸರು ಕೇಳಿಬೋದಲ್ವಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಕೇಳಿಲ್ಲ. ಏನಿದು ಈ ಎಪಿಕ್ ಅಂತಂದ್ರೆ? ನಮ್ಮ ದೇಶ ಈಗ ತ್ವರಿತಗತಿಯಲ್ಲಿ ಡಿಜಿಟಲ್ ಅತ್ತ ಹೆಜ್ಜೆ ಹಾಕುತ್ತಿರುವುದಂತೂ ನಿಮಗೆ ಗೊತ್ತೇ ಇದೆ. ಅದಕ್ಕೆ ಭಾರತೀಯ ಚುನಾವಣಾ ಆಯೋಗ ಈ ಎಪಿಕ್ ಅಂದ್ರೆ ಎಲೆಕ್ಟ್ರಾನಿಕ್ ಎಲೆಕ್ಟೋರಲ್ ಫೋಟೋ ಗುರುತಿನ ಪತ್ರ ಜಾರಿಗೆ ತಂದಿದೆ. ಅಂಕಿತಾ ರೈನಾ. ನಮಸ್ಕಾರ, ಮೈ ಹೂ ಅಂತಾರಾಷ್ಟ್ರೀಯ ಟೆನ್ನಿಸ್ ಖಿಲಾಡಿ. ಖಿಲಾಡಿ ಕೆ ರೂಪ ಮೇ ಮೈ ಅಪ್ನಿ ಟೀಮ್ ಕೆ ಲಿಯೆ ಅಪ್ನಾ ಶತ್ ಪ್ರತಿಶತ ಯೋಗದಾನ ದೇನೆ ಕಾ ಪ್ರಯಾಸ್ ಕರ್ತಿ ಹೂ ಔರ್ ಇಸಿ ತರಹ ಸೆ ಲೋಕತಂತ್ರ ಕೆ ಸ್ತಂಭ ಸಮಾನ ಚುನಾವೋ ಮೇ ಭೀ ಮೈ ಅಪ್ನಾ ಯೋಗದಾನ ದೇನೆ ಕಾ ಹರ್ ಸಂಭವ ಪ್ರಯಾಸ್ ಕರ್ತಿ ಹೂ. ಹಮ್ ಯುವಾಓ ಕೋ ಆಗೆ ಆಕರ್ ಲೋಕತಂತ್ರ ಕೋ ಮಜಬೂತ್ ಬನಾನಾ ಹೈ. ಯಾದ ರಖಿಯೆ, ವೋಟ್ ದೇನಾ ಆಪ್ಕಾ ಅಧಿಕಾರ ಭೀ ಹೈ ಔರ್ ಕರ್ತವ್ಯ ಭೀ. ಇಲೆಕ್ಷನ್ ಕಮಿಷನ್ ಕಾ ಮತ ಕರ್ತಾ ಹೈ ಬಲ್ಕಿ ಕೈ ಸಾರಿ ದುವಿಧಾಓ ಔರ್ ಶಂಕಾಓ ಕಾ ಸಮಾಧಾನ ಭೀ ಕರ್ತಾ ಹೈ. ಇಸ್ ಮಾಧ್ಯಮ ಸೆ ಆಪ್ಸೆ ಸಮಯ ಸಮಯ ಪರ್ ಮುಲಾಕಾತ್ ಹೋತಿ ರಹೇಗಿ. ಧನ್ಯವಾದ ಔರ್ ನಮಸ್ಕಾರ. ಹಾ ಚರ್ಮನ್ ರೇ, ಇನ್ನೂ ಏನೋ ಕೇಳಬೇಕು ಅನ್ನೋ ಹಾಗಿದೆ. ಕೆಲವರಿಗೆ ಮನೆ ಇರೋದಿಲ್ಲಪ್ಪ ಅಂತ ನೀಡಲಾಗಿರುವಂತಹ ವಿಳಾಸಗಳಿಗೆ ಬಿಎಲ್ಒ ಸಾಹೇಬರು ತೆರಳಿ ಚೆಕ್ ಮಾಡಿ ಮನವರಿಕೆ ಮಾಡ್ಕೋತಾರೆ. ಹಾಗಾಗಿ ಇದನ್ನ ನೀಡೋ ಅಗತ್ಯ ಇಲ್ಲ ಅಂತೀರಾಗಿದ್ರೆ? ಇಲ್ಲ, ಖಂಡಿತ ಇಲ್ಲ. ಬಿಎಲ್ಒ ಸಾಹೇಬರು ಕೇವಲ ಒಂದ್ಸಲ ಮಾತ್ರ ಚೆಕ್ ಮಾಡೋದಿಲ್ಲ, ಹಲವಾರು ಬಾರಿ ಬಂದು ಚೆಕ್ ಮಾಡಿ ಅರ್ಜಿದಾರ ನೀಡಿರುವಂತಹ ಮಾಹಿತಿ ಸರಿಯಾಗಿದೆಯಾ ಇದ್ದೇ ಇದೆ. ಅಂದ್ರೆ? ಅಂದ್ರೆ ನಿಮ್ಮ ಜನನ ದಾಖಲೆ ಪತ್ರ, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಅಥವಾ ಅಂಚೆ ಕಚೇರಿಯ ಪಾಸ್ಬುಕ್, ರೇಷನ್ ಕಾರ್ಡ್, ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಆದೇಶ, ಬಾಡಿಗೆ ಕರಾರು ಪತ್ರ, ವಾಟರ್ ಬಿಲ್, ಟೆಲಿಫೋನ್ ಬಿಲ್, ಇನ್ನು ಫಾರ್ಮ್ 6 ಜೊತೆಗೆ ವಯಸ್ಸಿನ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದ ಭಾರತೀಯ ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ಇದರಲ್ಲಿ ಯಾವ್ದಾದ್ರೂ ಒಂದನ್ನಾದ್ರೂ ನೀಡಲೇಬೇಕಾಗುತ್ತೆ. ಓ, ಇಷ್ಟೆಲ್ಲ ಕೊಡ್ಬೇಕಾ? ಅಂದ್ರೆ ದೊಡ್ಡ ತಲೆನೋವು ಅಂದಂಗ.